ನೀವು ಒಂದು ಲೀಟ್ರಷ್ಟು ನೀರು ಕುದಿಯಕ್ಕಿಡಿ. ಆ ಕುದಿಯೋ ನೀರಿಗೆ ದ್ರಾಕ್ಷಿ ಹಣ್ಣನ್ನು ಹಾಕಿಬಿಟ್ಟು ಸ್ವಲ್ಪ ಮೆತ್ತಗಾಗಲಿ, ಅದು ಚಮಚದಲ್ಲಿ ಮಸ್ತ್ರೆ ಬಹಳ ಒಳ್ಳೆಯದು. ಆಮೇಲೆ ರಸ ಸೋದಿಸ್ಕೊಂಡು ಆ ರಸಕ್ಕೆ ಸಕ್ಕರೆ ಬೆರೆಸಿ ಇನ್ನೊಂದು ರೌಂಡ್ ಅದನ್ನು ಬಿಸಿ ಮಾಡ್ಕೊಳ್ಳಿ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ 3-4 ತಿಂಗಳು ನೀವು ಇಟ್ಕೊಳ್ಬಹುದು ಆ ಕಾರಣಕ್ಕೆ. ಆಮೇಲೆ ಅದನ್ನು ಸೋದಿಸ್ಕೊಂಡು ಅದಕ್ಕೆ ನಿಂಬೆ ಉಪ್ಪು ಹಾಕಿಬಿಡಿ. ನಿಮಗೆ ಅನುಕೂಲ ಇದ್ರೆ ರಕ್ಷಕ ವಸ್ತುನ ತಂದು 1 ಕೆಜಿ ಹಣ್ಣಿಗಾದ್ರೆ 1/4 ಚಮಚದಷ್ಟು ರಕ್ಷಕ ವಸ್ತು ಸೋಡಿಯಂ ಕಡಿಮೆ ಹಾಕಬೇಕು. ಇಲ್ಲ ನಾವು ದಿಢೀರಾಗಿ ಜ್ಯೂಸ್ ಕುಡಿತೀವಿ ಅಂದ್ರೆ ಏನು ತಗೊಳ್ಬೇಡಿ, 1 ಬಟ್ಲ ಹಣ್ಣು ತಗೊಳ್ಳಿ, 4 ಬಟ್ಲಷ್ಟು ನೀರು, 1.5 ಬಟ್ಲಷ್ಟು ಸಕ್ಕರೆ, ಮಿಕ್ಸಿಗೆ ಆಡಿಸ್ಕೊಳ್ಳಿ. ಸೋಯಿಸ್ಬೇಡಿ, ಯಾಕಂದ್ರೆ ನಾನು ಹೇಳಿದೆ ನಾರಿನಂಶ ಬೇಕು. ಬೀಜನೂ ತೆಗಿಬೇಡಿ, ಯಾಕಂದ್ರೆ ಇದ್ರ ಬೀಜ ಏನು ಕಹಿ ಇರೋದಿಲ್ಲ, ಸ್ವಲ್ಪ ಕರಕನ್ನ ಸೌಂಡ್ ಬರ್ತದೆ ಅಷ್ಟೇ. ಆ ರೀತಿಯಲ್ಲೂ ನೀವು ಬಂದು ಗೆಸ್ಟ್ಗಳಿಗೆ ನೀಲಿ ಹಣ್ಣಿಂದನೂ ಮಾಡ್ಕೊಡ್ಬೋದು, ಕೆಂಪು ದ್ರಾಕ್ಷಿಯಿಂದನೂ ಮಾಡ್ಬೋದು, ಹಸಿರು ದ್ರಾಕ್ಷಿಯಲ್ಲಿ ಮಾಡ್ಬೋದು, ನಿಮ್ಮ ಆಸಕ್ತಿಗೆ ಬಿಟ್ಟಿದೆ. ಅದನ್ನ ತಣ್ಣಗೆ ಮಾಡಿ ಕುಡಿಬಹುದು, ದಿಢೀರಂತ ಕುಡಿಬಹುದು, ಹಲವಾರು ರೀತಿಯಲ್ಲಿ ಪದಾರ್ಥಗಳು ಮಾಡ್ಕೊಳ್ಳಿಕ್ ಸಾಧ್ಯ ಇದೆ. ಇನ್ನು ಯಾವ್ಯಾವ ಮೌಲ್ಯವರ್ಧಿತ ಪದಾರ್ಥಗಳನ್ನ ಈ ದ್ರಾಕ್ಷಿಯಿಂದ ತಯಾರಿಸಬಹುದು ಅಂತ ನೋಡಿ, ನಮ್ಮ ರಾಜ್ಯದಲ್ಲಿ ಹೇಗಿದೆ ಅಂದ್ರೆ ವಿಶೇಷವಾದ ವಲಯಗಳಿದಾವೆ ನಮ್ಮ ರಾಜ್ಯದಲ್ಲಿ. ಬಿಜಾಪುರಕ್ಕೆ, ಕೊಪ್ಪಳಕ್ಕೆ, ಮತ್ತೆ ಬಾಗಲಕೋಟೆ, ಬಳ್ಳಾರಿಯ ಕೆಲವು ಭಾಗಗಳು ಹೋದ್ರೆ ಎಲ್ಲಿಂದ ಎಲ್ಲಿ ಹೋದ್ರು ರೈತರು ದ್ರಾಕ್ಷಿ ಒಣಗಿಸ್ತಿರ್ತಾರೆ. ಯಾಕಂದ್ರೆ ಆ ಬಿಸಿಲಿನ ತಾಪಮಾನ ಬಹಳ ಒಳ್ಳೇದು. ನಾನಾಗ್ಲೇ ಹೇಳಿದೆ ಸಂಸ್ಕರಣಾ ವಿಧಾನದಲ್ಲಿ ಒಣಗಿಸೋದು ಕೂಡ ಒಂದು ಅಂತೇಳಿ. ಸೊ ಇಲ್ಲಿ ಒಣ ದ್ರಾಕ್ಷಿ ಮಾಡ್ಕೊಳ್ಬಹುದು, ಆದ್ರೆ ಮನೆ ಮಟ್ಟಕ್ಕೆ ಮಾಡಬೇಡಿ, ಯಾಕಂದ್ರೆ ಇದು ಸ್ವಲ್ಪ ಶ್ರಮದ ಕೆಲಸ. ಹಾಗಾಗಿ ಒಣ ದ್ರಾಕ್ಷಿ ಮಾಡೋ ಏನಂತ ಹೇಳಿದ್ರೆ 10-15 ನಿಮಿಷ ನಾವು 1% ದ್ರಾವಣ, KMS ಅಂದ್ರೆ ಪೊಟಾಷಿಯಂ ಮೆಟಾ ಬೈಸಲ್ಫೇಟ್ ಅಂತೇಳಿ, ಆ ದ್ರಾವಣದಲ್ಲಿ ಸುಮಾರು 10-15 ನಿಮಿಷ, ಕೆಲವು ಸರಿ 20 ನಿಮಿಷ ನೆನೆಸಿಟ್ಟು ತೊಳೆದು ಚೆನ್ನಾಗಿ ಒರೆಸಿಬಿಟ್ಟು ಆಮೇಲೆ 50-60 ಡಿಗ್ರಿ ಬಿಸಿಲಿನ ತಾಪಮಾನದಲ್ಲಿ ಸೆಲ್ಸಿಯಸ್ನಲ್ಲಿ ಒಣಗಿಸ್ತೀವಿ. ಒಣಗಿಸ್ಲಿಕ್ಕೆ ಅದು ಕೆಲವು ಸರಿ 4-5 ಗಂಟೆಗಳಲ್ಲಾಗತ್ತೆ, ಇನ್ನು ಕೆಲವು ಸರಿ ವಾತಾವರಣ ತಂಪಾಗಿದ್ರೆ ಮರುದಿವಸಕ್ಕೂ ಹೋಗುತ್ತೆ. ಅದಲ್ಲದೆ ರಾಸಾಯನಿಕ ವಸ್ತುಗಳನ್ನ ನಾವು ಆಗ್ಲೇ ಮಾತಾಡಿದ್ವಿ, ಅವನ್ನ ಬಳಸ್ಬೋದು. ಮತ್ತೆ ಇವನು ಸುಲಭವಾಗಿ ಬಳಸೋದೇನಂದ್ರೆ ಸ್ನ್ಯಾಕ್ಸ್ಗಳಲ್ಲಿ ಬೇರೆ ಬೇರೆ ಹಣ್ಣಿನ ಜೊತೆ ದ್ರಾಕ್ಷಿ ಹಣ್ಣನ್ನ ಸೇರಿಸಿತೀನಿ. ಮತ್ತೆ ಸ್ವೀಟ್ಸ್, ಇದು ಮೊದಲೇ ಹೇಳದಂಗೆ ಇದು ಸಿಹಿ ಹಣ್ಣು, ಹಾಗಾಗಿ ನೀವು ಹಲ್ವಾ ಮಾಡ್ತಿರ್ತೀರಿ, ಕ್ಯಾರೆಟ್ ಹಲ್ವಾನ, ಕ್ಯಾರೆಟ್ ಹಲ್ವಾ ಮಾಡಿ ಕೊನೆ ಇಳಿಸ್ಕೊಳ್ಳುವಾಗ 1 ಹಿಡಿಯಷ್ಟು ದ್ರಾಕ್ಷಿ ಹಣ್ಣನ್ನು ಅದಕ್ಕೆ ಸೇರಿಸ್ಬಿಟ್ಟು ಕೊಡಿ, ಒಳ್ಳೆ ಡೆಸರ್ಟ್ ಆಗುತ್ತೆ. ಆಮೇಲೆ ಜ್ಯೂಸ್ಗಳು, ರಸಗಳು, ನೀವು ಬರೀ ಇದು ಒಂದೇ ರಸ ಕೊಡ್ಬೇಕಂತಿಲ್ಲ, ಬೇರೆ ಹಣ್ಣಿನ ಜೊತೆಗೆ, ಈಗ ಕಲ್ಲಂಗಡಿ ಹಣ್ಣಿನ ಸೀಸನ್ ಇದೆ, ಅದ್ರ ಜೊತೆ ದ್ರಾಕ್ಷಿಯನ್ನು ಸೇರಿಸಿ ಬಾಳೆಹಣ್ಣಿನ ಜೊತೆ ಸೇರಿಸ್ಬೋದು. ಆಮೇಲೆ ಸೀಬೆ ಹಣ್ಣಿನ ಜೊತೆ ಒಳ್ಳೆ ರಸ ಆಗ್ತದೆ, ಟೊಮ್ಯಾಟೊ ಜೊತೆ ಸೇರಿಸ್ಕೊಳ್ಬಹುದು ನೀವು. ಏನಂದ್ರೆ ಒಂದು ಚೂರು ನಮ್ಮಲ್ಲಿ ಕೂಡ ಆಸಕ್ತಿ ಬೇಕು ಅಷ್ಟೇ, ಈ ವಿದ್ಯೆ ಗೊತ್ತಿರಬೇಕು ಅಂತಿಲ್ಲ, ಆಸಕ್ತಿ ಇದ್ರೆ ಖಂಡಿತವಾಗಿಯೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮತ್ತೆ ಇನ್ನೂ ಮುಂದುವರೆದ್ರೆ ಮಕ್ಕಳಿಗೆ ಹೊಸದು ಬೇಕು, ಹಂಗಾಗಿ ಮಜ್ಜಿಗೆ ಜೊತೆ ಕಡ್ದು ಕೊಡಬಹುದು, ಲಸ್ಸಿಗಳ ರೂಪದಲ್ಲಿ ಕೊಡಬಹುದು, ಮತ್ತೆ ಚೀಸ್ ಜೊತೆ ಬಹಳ ಮಕ್ಕಳಿಗೆ ಇಷ್ಟ ಆಗ್ತದೆ, ಮೊಸರನ್ನ ಜೊತೆ ಕಾಮನ್ ಆಗಂತೂ ಬಳಸ್ಕೊಳ್ತೀವಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಸಲಾಡ್ಗಳಲ್ಲಿ, ಕೋಸಂಬರಿಗಳಲ್ಲಿ ಇದನ್ನ ಬಳಸ್ಕೊಳ್ಬಹುದು. ಮತ್ತೆ ಹುಳಿ ದ್ರಾಕ್ಷಿ ಇದ್ರೆ ಚಟ್ನಿ ಮಾಡ್ಕೊಳ್ಬಹುದು, ಉಪ್ಪಿನಕಾಯಿ ಮಾಡಬಹುದು, ನೀವು ಶರ್ಬತ್ಗಳು ಮಾಡಬಹುದು, ಜಾಮ್ ಮಾಡಬಹುದು, ಜ್ಯೂಸ್ ಮಾಡಬಹುದು, ಜೆಲ್ಲಿಗಳು ಮಾಡ್ಕೊಳ್ಬಹುದು, ಚಾಕ್ಲೇಟ್ಸ್ ಮಾಡಬಹುದು. ಇದರಲ್ಲಿ ಇಷ್ಟೇ ಸಾಲದು ಅಂತ ನಮ್ಮ ಹೆಣ್ಮಕ್ಳು, ನಾನು ಆಗ್ಲೇ ಹೇಳಿದೆ ವಯಸ್ಸು ಆಗಬಾರ್ದು, ನಮಗೆ ಸುಂದರವಾಗಿ ಕಾಣಬೇಕು. ಆ ನಿಟ್ಟಿನಲ್ಲಿ ಇವತ್ತು ಇದ್ರ ಬೀಜ ಬಳಸಿ ಎಣ್ಣೆಯನ್ನ ತೆಗೆದು ಸೌಂದರ್ಯ ವರ್ಧಕಗಳಲ್ಲಿ ಇದನ್ನು ಬಳಸ್ತಾ ಇದ್ದಾರೆ. ಹಾಗಾಗಿ ಈ ದ್ರಾಕ್ಷಿ ಎಲ್ಲೆಲ್ಲೂ ನಮಗೆ ಒಂದು ವೇಸ್ಟ್ ಆಯ್ತು ಅಥವಾ ಅದನ್ನು ಚೆಲ್ಲಿದ್ವಿ ಅನ್ನೋ ಪ್ರಮೇಯ ಬಹಳ ಕಡಿಮೆ. ಇನ್ನು ಮುಖ್ಯವಾಗಿ ದ್ರಾಕ್ಷಿಯಿಂದ ಚಟ್ನಿಯನ್ನು ಕೂಡ ತಯಾರಿಸಬಹುದು ಅಂತ ತಾವು ಹೇಳಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡ್ಕೊಡ್ತೀರಾ? ಹೆಣ್ಮಕ್ಳಿಗೆ ನೋಡಿ, ನಿಂಬೆಕಾಯಿ, ಮಾವಿನಕಾಯಿ, ಉಪ್ಪಿನಕಾಯಿ ಗೊತ್ತು ನಮ್ಮ ಹೆಣ್ಮಕ್ಳಿಗೆ ಸಹ. ಆದರೆ ಹುಳಿ ದ್ರಾಕ್ಷಿಯಿಂದ ಚಟ್ನಿ ಮಾಡ್ಬೋದಾ, ಉಪ್ಪಿನಕಾಯಿ ಮಾಡ್ಬೋದಾ? ಖಂಡಿತವಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸುಲಭವಾದ ಒಂದು ವಿಧಾನ ಕೊಡ್ತೀನಿ, ಸಾಧ್ಯವಾದ್ರೆ ಹೆಣ್ಮಕ್ಳು ಮಾಡಿ ಬಳಸ್ಕೊಳ್ಬಹುದು. ದ್ರಾಕ್ಷಿ 1/4 ಕೆಜಿಯಷ್ಟು ತೊಗೊಳ್ಳಿ, ಆಮೇಲೆ ಒಣಮೆಣಸಿನಕಾಯಿ ಎಲ್ಲರ ಮನೇಲಿರ್ತದೆ, ಖಾರ ನಿಮಗೆ ನಿಮ್ಮ ಆಸಕ್ತಿಗೆ ಬಿಟ್ಟಿದೆ. ಇದು ಸ್ವಲ್ಪ ಹಣ್ಣು ಕಾಯಿ ಹುಳಿ ಇರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಬೇಕಾಗ್ತದೆ, 1-4 ಚಮಚ ತೊಗೊಳ್ಬಹುದು. ಸಾಸಿವೆ ಕಾಳು ಬೇಕಾಗ್ತದೆ, ಮೆಂತ್ಯ ಬೇಕು, ಜೀರಿಗೆ, ಅರಶಿನ ಪುಡಿ, ಉಪ್ಪು, ಹುಳಿಗೆ ವಿನೆಗರ್ ಬೇಕಾದ್ರೆ ಬಳಸ್ಕೊಳ್ಬಹುದು, ವಿನೆಗರ್ ಇಲ್ದೇನೂ ಮಾಡ್ಕೊಳ್ಬಹುದು, ಮತ್ತು ಎಣ್ಣೆ ಬೇಕು. ಇವಿಷ್ಟು ಸಾಮಗ್ರಿಗಳು, ರಕ್ಷಕ ವಸ್ತು ಬೇಕಾದ್ರೆ ಹಾಕೊಳ್ಳಿ, ಬೇಡಾದ್ರೆ ಇಲ್ಲ. ಹಾಕೊಳ್ಳೋದಿದ್ರೆ ಒಂದು 5-6 ಚಿಟಿಕೆ ಹಾಕಿದ್ರೆ ಸಾಕು, ಇಲ್ಲದ್ರೆ ಹಾಕಬೇಡಿ. ಇನ್ನು ಮಾಡೋ ವಿಧಾನಕ್ಕೆ ಬರ್ತೀನಿ. ದ್ರಾಕ್ಷಿಯನ್ನು ಚೆನ್ನಾಗಿ ತೊಳೆದುಬಿಟ್ಟು ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಳಿ, ಹುರಿದ್ಬಿಟ್ಟು ವಿನೆಗರ್ ಸೇರಿಸಿ ಅಥವಾ ನಿಂಬೆ ಹಣ್ಣಿನ ಹುಳಿನೂ ಸೇರಿಸ್ಕೊಳ್ಬೋದು. ಸೇರಿಸಿ ಚೆನ್ನಾಗಿ ಮಿಕ್ಸಿ ಆಡಿಸ್ಕೊಳ್ಳಿ, ನೈಸಾಗಿ ಪೇಸ್ಟ್ ಆಗಲಿ. ಇನ್ನೊಂದು ಕಡೆ ಏನಂದರೆ ಒಣಮೆಣಸಿನಕಾಯಿ, ಸಾಸಿವೆ, ಮೆಂತ್ಯ, ಜೀರಿಗೆ ಹುರಿದ್ಬಿಟ್ಟು ಪುಡಿ ಮಾಡಿ